ಭಜನ ಕುರಂದೀರಾಯಿ ಭಜನ ಕುರಂದಿ ಬಾಬಾ ತೋಗೂಡಿ ಜೇವಿ ಭಜನ ಕುರಂದಿ ಆ ಭಜನ ಕುರಂದಿ ಆ ಜಪಮಾಲಾ ದೇವ್ಯನು ಕೇಳ ಪೂಜ ಕುನೇರು ಪೂಜುಣುಲಾರೆ ತೇಜೋವಂತೋಡೈನ ತಾಯಿ ಬಾಬಾ ಜೇತಕಿ ತಾಯಿ ಬಾಬಾ ಭಜನ ಕುರಂದಿ ತಾಯಿ ಭಜನ ಕುರಂದಿ ಬಾಬಾ ತೋಗೂಡಿ ಜೇತೇ ಕರಿ ಭಜನ ಕುರಂದಿ.